ನಾನು ಇಲ್ಲಿಗೆ ಬಂದು ನಾಲ್ಕಾರು ದಿವಸಗಳಾದವು. ಹೌದು, ಮೊದಲೇ ಸುಗ್ಗಿಯ ದಿವಸ ಮನೆಯಲ್ಲಿ ಮಕ್ಕಳು ನನ್ನ ದಾರಿಯನ್ನೇ ನೋಡುತ್ತಿರಬಹುದಲ್ಲ. ಇದೇನು ರೆಡ್ಡಿ ಅವರೇ, ನೀವು ಹೀಗೆ ಬಂದಾಗಲೆಲ್ಲ ಅವಸರ ಕೆಲಸಗಳನ್ನೇ ತೆಗೆದುಕೊಂಡು ಬಂದಿರುತ್ತೀರಲ್ಲ. ಹಾಗಲ್ಲರಿ, ಹೊಲಗಳಲ್ಲಿ ಪೈರು ಚೆನ್ನಾಗಿ ಬೆಳೆದು ಮುತ್ತಿನ ಚೆಂಡಿನಂತೆ ತೆನೆ ಹಾಯ್ದು ಒಣಗಿ ಕೊಯ್ಯಲಿಕ್ಕೆ ಬಂದ ಜೋಳದ ನಿಲವು ಹಾಗೆಯೇ ನಿಂತಿರುವುದು. ನಿಜ ನಿಜ ರೆಡ್ಡಿ ಅವರೇ, ಒಕ್ಕಲುತನವೇ ನಮ್ಮ ರೆಡ್ಡಿಯ ಕುಲದ ಮುಖ್ಯ ಉದ್ಯೋಗವು. ಹೌದು, ಮತ್ತೆ ರೆಡ್ಡಿ ಚಿನ್ನದ ಕಡ್ಡಿ ಎಂದು ಹಿಂದಕ್ಕೆ ಹಿರಿಯರ ಹೇಳಿದ ಗಾದೆಯ ಮಾತು ಈಗ ಪ್ರಚಾರಕ್ಕೆ ಬಂದಿರುವುದು. ಹಾ ರೆಡ್ಡಿ ಅವರೇ, ಹಾ, ಈ ಭೂದೇವಿ ಕೃಪೆಯಿಂದಲ್ಲವೇ ನಾವಿಷ್ಟು ವೈಭವಶಾಲಿಗಳಾದದ್ದು. ಆದ್ದರಿಂದಲೇ ನಾನು ನಿಮ್ಮಲ್ಲಿ ಹಚ್ಚಿದನೆ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ರೆಡ್ಡಿ ಅವರೇ? ಇಂದು ಊರಿಗೆ ಹೋಗಲಿಕ್ಕೆ ಒಳ್ಳೆಯ ಶುಭ ಮುಹೂರ್ತ. ಹೌದು, ಈ ನಿಮ್ಮ ಉಡಿ ತುಂಬುವ ಸಂಭ್ರಮವನ್ನು ಆದಷ್ಟು ಬೇಗನೆ ಮುಗಿಸೆಂದು ಹೇಳಿರಿ. ಹಾ ರೆಡ್ಡಿ ಅವರೇ, ಹೆಣ್ಣು ಮಕ್ಕಳ ಕಾರ್ಯವೆಂದರೆ ಅಷ್ಟು ಬೇಗನೆ ಮುಗಿಯುವುದಿಲ್ಲ. ಸ್ವಲ್ಪ ತಾಳಿಕೊಳ್ಳಿ, ನೋಡಿಕೊಂಡೇ ಬರುತ್ತೇನೆ. ಹಾ ರೆಡ್ಡಿ ಅವರೇ, ಹಾ ಹಾ, ಅವರು ಕೂಡ ಅದೇ ಸಿದ್ಧತೆಯಲ್ಲೇ ಇರುವರು. ಓಹೋ, ಆಗಲಿ ಆಗಲಿ, ಆದಷ್ಟು ಬೇಗನೆ ಮುಗಿಸೆಂದು ಹೇಳುವ, ಬನ್ನಿ. ಹಾ ಹಾ, ನಡೀರಲ್ಲ ಬನ್ನಿ. ಆಯ್ ಬರ್ರಿ, ಏನ ಮಾಡ್ಯ ತಂಗಿಗಳಿರ? ಅಕ್ಕ ಮಲ್ಲಮ್ಮನ ಉಡಿ ತುಂಬಿ ಶೋಭನ್ ಪದವನ್ನೇ ಹೇಳಿರಲ್ಲ. ಅಯ್ಯ ನಾಳೇನ್ ಹೇಳಿ, ನೀವೇ ಯಾರಾದ್ರೂ ಹೇಳ್ರಲ್ಲ. ಅವ್ವ ಸಿದ್ವೀರಮ್ಮ, ಯಾವಾಗ ಬಂದೆ ತಾಯಿ ಗಂಡನ ಮನೆಯಿಂದ ಮೈಕೈ ತುಂಬಿಕೊಂಡು ದುಂಡಗಾಗಿವ್ರಿ ಎಲ್ಲ. ಎಳೆ ಬಸರು ಕಳೆ ಮೇಲೆ ಹುಟ್ಟಿರ್ತೈತಲ್ಲಿ. ಅಯ್ಯ ಸಾಕು ಬಿಡಮ್ಮ, ಮುದುಕಿ ಆದ್ರೂ ನಿನ್ನ ಹುಡುಗಾಟಿಗೆ ತಪ್ಪಲೇ ಇಲ್ವಲ್ಲ. ಅಯ್ಯ ನಾನೇನು ಹುಡುಗಾಟಿಗೆ ಮಾಡಿದೆ? ಬೇಗನೆ ಒಂದು ಗಂಡು ಮಗನ ಹೆತ್ತು ಲಾಲಿ ಲಾಲಿ ಎಂದು ತೊಟ್ಟಿಲು ತೂಗತ್ತಾ ಕೂಡ್ರಿ ಅಂತ ಹೇಳಿದೆ. ಆಗಲೇ ಅಮ್ಮ ನಿನ್ನ ಬಾಯಿ ಹರಕೆ ಅಂತ ಅಲ್ಲ, ಆ ನೀಲಗಂಗಮ್ಮನ ಮಗಳು ಸಿದ್ಲಿಂಗಮ್ಮ ಗಂಡನ ಮನೆಗೆ ಹೋಗಿ ಬಂದಿಲ್ಲ ಏನೋ ಅಂತ. ಅಷ್ಟು ಸುರವಿ ಅಲ್ಲ ಅವಳು, ಆಕೆ ಅತ್ತೆ ಮನೆಯವರು ಒಳ್ಳೆಯವರಲ್ಲ. ಆಕೆ ಗಂಡನ ನೋಡಿದ್ರಂತೂ ತೀರಾ ಹುಂಬ ಹುಡುಗಿದು ದುರ್ದೈವ ತಾಯಿ. ಅಯ್ಯ ನೀನೇ ಕಿದುಕಿಸಬೇಕು, ಹೊಡೆದವರೇನು ಹಣೆ ಬರ ಬರದಿಲ್ಲ. ಪಾಲಿಗೆ ಬಂದಿದ್ದೀ ಇರ್ಲಿ ಸಾಕ್ ಬಿಡ್ರೆ, ಮೊದಲು ಮಲ್ಲಮ್ಮನ ಒಡಿ ತುಂಬಿ ಸೋಬಾನ್ ಪದವನ್ನು ಹೇಳಿರಲ್ಲ. ತಂಗಿ ಅಕ್ಕ ಮೊದಲು ನೀನೇ ಸೋಬಾನ ಪದವನ್ನು ಹೇಳಮ್ಮ, ನಾವು ಹಿಂದೆ ಸೋ ಎಂದು ನೀಡುತ್ತೇವೆ. ಹಾಗಿದ್ರೆ ಆಗಲಮ್ಮ, ನಡೆಯಮ್ಮ. ತುಂಬುವ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಮುಗಿಸಿರಮ್ಮ, ಬನ್ನಿಯು ಮುಂದೆ ಹೋಗಿ ಬಹು ಸಮಯವಾಯಿತು, ನಾನು ಮುಂದೆ ಹೋಗುತ್ತೇನೆ, ನೀವು ಆದಷ್ಟು ಬೇಗನೆ ಬನ್ನಿರಮ್ಮ. ತಂಗಿ ಹೇಳಿರ ಅಕ್ಕ ಮಲ್ಲಮ್ಮನ ಉಡಿ ತುಂಬಿ ಸೋಮಣ್ಣ ಪದವನ್ನು ಹೇಳಿರಲ್ಲ. ಹಾ ಆಗಲಮ್ಮ. ಮಡದಿ ಮಲ್ಲಾ ಹೂವಮ್ಮಗಳಿರಾ? ಬಂಡಿಯು ಮುಂದೆ ಹೋಗಿ ಬಹು ಸಮಯವಾಯಿತು. ಅದಕ್ಕ ನಮಗೇನು ಮಾಡುತ್ತೀರಿ? ನೀವು ಆದಷ್ಟು ಬೇಗನೆ ಬನ್ನಿರಮ್ಮ. ನಾನು ಮುಂದೆ ಮುಂದೆ ಹೋಗುವೆನು. ತಂಗಿ ಹೇಳಿದ ಅಕ್ಕ, ಇನ್ನೆಷ್ಟು ದೂರ ಬರ್ಬೇಕಾಗುವುದು? ಇನ್ನು ಹಿಂದಿರುಗುವುದೇ ಉಳಿತು. ಒಳ್ಳೇದಮ್ಮ. ಮಗಳೇ ಮಲ್ಲಮ್ಮ. ಅಪ್ಪ, ಹೋಗಿ ಬರುವೇನಮ್ಮ. ಹೌದಪ್ಪ, ನಾನಿನ್ನು ಹೋಗಿ ಬರುವೆ. ಆಶೀರ್ವಾದ ಮಾಡಪ್ಪ. ಆಗಲಮ್ಮ ತಾಯಿ, ಸೌಭಾಗ್ಯವತಿ ಆಗಿ ಬಾಳು ತಾಯಿ. ಮಗಳೇ. ಅಪ್ಪ, ನಿನ್ನ ಗಂಡನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತವಳಾದ ನಿನಗೆ ನಾನೇನು ಹೆಚ್ಚಿಗೆ ಹೇಳುವುದಿಲ್ಲಮ್ಮ. ಆದರೂ ಪಿತೃಧರ್ಮಕ್ಕನುಸಾರವಾಗಿ ಹೇಳುವುದೇ ನನ್ನ ಕರ್ತವ್ಯ. ಹೇಳಪ್ಪ, ಅದಾವ ಮಹತ್ವ ಅಂತ ನನಗೆ ಹೇಳು. ಮಗಳೇ ಮಲ್ಲಮ್ಮ. ಅಪ್ಪ, ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ. ಆಗಲಿ ಅಪ್ಪ. ನಿನ್ನತ್ತೆ ನೆಗೆಯನ್ಯರಿಗೆ ಎದುರು ಉತ್ತರವನ್ನು ಕೊಡದೆ ಅವರೊಡನೆ ಮಮತೆಯಿಂದ ವರ್ತಿಸು ತಾಯಿ. ಆಗಲಿ ಅಪ್ಪ. ಭಾವ ಮೈದುನರಲ್ಲಿ ಆ ಪ್ರೀತಿ ತೋರಿಸಬೇಡ ಮಗಳೇ. ಇಲ್ಲಪ್ಪ ಇಲ್ಲ. ಮನೆಯಲ್ಲಿದ್ದ ಆಳು ಹೋಳುಗಳಿಗೆ ಸಿಟ್ಟು ಸಿಡುಕಿನ ಮಾತುಗಳನ್ನು ಆಡದಿರು ತಾಯಿ. ಇಲ್ಲ ತಂದೆ ಇಲ್ಲ. ಅತಿಥಿ ಅಭ್ಯಾಗತರನ್ನು ಆಧರಿಸು. ಆಗಲಿ. ಇನ್ನು ಹೆಚ್ಚಿಗೆ ಏನು ಹೇಳುವುದಿದೆಯಮ್ಮ? ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ಪಡೆದು ಸುಖಿಯಾಗು ಮಗಳೇ. ಸುಖಿಯಾಗು ಮಲ್ಲಿಕಾರ್ಜುನ. ಅಪ್ಪ. ಮಗಳೇ, ತಮ್ಮ ಉಪದೇಶದಂತೆ ನಾನು ಎಲ್ಲರೊಡನೆ ಮಮತೆಯಿಂದಲೇ ವರ್ತಿಸುವೆನಪ್ಪ. ಪತಿಯನ್ನು ಸಾಕ್ಷಾತ್ ಮಲ್ಲಿಕಾರ್ಜುನ ಎಂದು ಭಾವಿಸಿ ಅವರ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನು ಪಡೆವೆನಪ್ಪ. ತವರ ಮನೆಗೂ ಹಾಗೂ ಅತ್ತೆ ಮನೆಯವರ ಕೀರ್ತಿಯು ಅಜರಾಮರವಾಗಿರುವಂತೆ ನಾನು ವರ್ತಿಸುವೆನಪ್ಪ. ಶ್ರೀ ಮಲ್ಲಿಕಾರ್ಜುನ ಅನುಗ್ರಹವನ್ನು ಪಡೆದು ನಾನು ಸುಖಿಯಾಗುವೆನಪ್ಪ, ಸುಖಿಯಾಗುವೆನು. ಅಪ್ಪ. ಮಗಳೇ, ನಾನಿನ್ನು ಹೋಗಿ ಬರುವೆನು. ಆಶೀರ್ವಾದ ಮಾಡಪ್ಪ. ದೀರ್ಘ ಸುಮಂಗಲಿಯಾಗಿ ಬಾಳು ತಾಯಿ. ಮಗಳೇ. ಅಪ್ಪ. ಕಾಡು ದಾರಿ ದೂರಿನ ಪ್ರವಾಸ ಜೋಕೆ ಮಗಳೇ. ಅಪ್ಪ. ಮಗಳೇ, ಎನ್ನ ಸಂಗಡ ತಾವು ಅಲ್ಲಿವರಿಗೆ ಬರಬೇಕಾಗುವುದು. ಆಗ್ಲಮ್ಮ ತಾಯಿ. ಆಗ್ಲಿ. ತಂಗಿ ನಡಿಯಮ್ಮ, ಹೊತ್ತಾಗುವುದಿಲ್ಲವೇ. ಹೆಣ್ಣು ಮಕ್ಕಳು ತವರು ಮನೆಯನ್ನು ಬಿಟ್ಟು ಹೊರಬೀಳಬೇಕಾದರೆ ಕಾಲಗಳೇ ಹೇಳುವುದಿಲ್ಲ. ತಂಗಿ ನಡೆಯಮ್ಮ, ಆ ಗುಡ್ಡದ ದಾರಿ ಸಮಣ್ಣದ್ದಲ್ಲ. ಕತ್ತಲಾಗುವಷ್ಟರಲ್ಲಿ ನಾವು ಆ ಊರನ್ನು ಸೇರಬೇಕಾಗುವುದು. ಮಗಳೇ ಮಲ್ಲಮ್ಮ. ಅಪ್ಪ. ಇನ್ನು ನಡೆಯಮ್ಮ, ಹೊತ್ತಾಗುವುದಿಲ್ಲವೇ. ನಡೆಯಪ್ಪ. ಎಣ್ಣಮಾಯದ ಮದವ ಮೋರಿ ಅಯ್ಯ, ಎಣ್ಣಮಾಯದ ಮದವ ಮೋರಿ ಅಯ್ಯ, ಎಣ್ಣಮಾಯದ ಮದವ ಮೋರಿ ಅಯ್ಯ, ಎಣ್ಣಮಾಯದ ಮದವ ಮೋರಿ. ಎಣ್ಣೆ ಕಾಯದ ಕತ್ತಲೆ ಕಳೆ ಅಯ್ಯ, ಎಣ್ಣೆ ಕಾಯದ ಕತ್ತಲೆ ಕಳೆ ಅಯ್ಯ, ಎನ್ನಮಾಯದ ಮದವ ಮೋರಿ ಅಯ್ಯ, ಎನ್ನಮಾಯದ ಮದವ ಮಾಯದ ಮದವ ಮಾಯದ ಮದವ. ಏಯಪ್ಪೋ ಏಯಪ್ಪೋ, ಬಂದು ಬಿಟ್ಲು ಬಂದು ಬಿಟ್ಲು. ಏಯಪ್ಪ, ನಮ್ಮ ಅಮ್ಮನಿಗೆ ಹೇಳಿ ನೀವು ಅಮ್ಮನಿಗೆ. ಅಮ್ಮ ಏಯಮ್ಮ ಏಯಮ್ಮ. ಯಾಕೋ ಯಾಕೋ ಅದಿರ್ತೀನಿ ಬಂದ್ಬಿಟ್ಲು ಬಂದ್ಬಿಟ್ಲು ಬಂದ್ಬಿಟ್ಲು. ಯಾರು ಯಾರು ಬಂದಿರುವರು? ಏ ಅಮ್ಮ, ನೀನು ಅಪ್ಪನಿಗೆ ಏನಾಗುವಿ? ಹಾಗೆ ಅವಳೇ, ಹ್ಞೂ ಅವಳೇ ಅವಳೇ. ಏ ಅಮ್ಮ, ಅವಳೇ ಅವಳೇ. ನಿನ್ನ ಹೆಂಡತಿ ಬಂದಿರುವೆ? ಪೂನ ಜಾನ ಮರಿಯ. ಏಯ್, ನಿನ್ನ ಹೆಂಡತಿ ಬಂದ್ರೆ ಏನಾಯ್ತು? ಹೆದರ್ತಾರೇನು? ಅಂಜಬಾರ್ದವ್ವ, ಅಂಜಬಾರ್ದು. ಯವ್ವ, ಯಾಂಡ್ರ ಬರಣ ಗಾಂಡ್ರ ಅಂಜಬಾರ್ದು. ಅಂಜಬಾರ್ದಪ್ಪ. ಅದ್ಯಾಕ? ನೀ ಬಂದಾಗ ಅಪ್ಪ ಅಂಜಿ ಮೂಲ ಕುಚ್ಚದ. ಹರಮರಡಿ, ನಿನ್ನ ಹೆಂಡತಿ ಬಂದರೆ ಒಳ್ಳೆ ಬಟ್ಟೆಗಳನ್ನ ಹಾಕ್ತು ಮರಗು. ಅಮ್ಮ, ಯಾಂಡ್ರ ಬಾಂಧನ ಗಾಂಡ್ರ ಒಳ್ಳೆ ಚಲೋ ಅರ್ಬಿ ಹಾಕೊಂಡು ಬರಕ್ ಬೇಕ. ಹೌದು ಗಾಂಡ್ರ ಮೈ ಮ್ಯಾಲ ಬಾಂಧನ. ಹರಮರಡಿ, ಯಾರು ಹಾಕೊಂಡು ಬರ್ಲಿವ? ಏನ್ ರೀ ಹಾಕ್ತು ಮರಗು? ಹಾ, ಅವನ ಮನಗೋಡೆ ಚಲೋ ಅದಾವಲ್ಲಿವೇ. ಹೌದಪ್ಪ. ಯಮ್ಮ, ಈಗ ಅವ್ ಮನೆ ಆಗಿಲ್ಲ ನಬೇ. ಏಯ್ ಹೋ, ತುಡುಗಿಲ್ಲ ಯಮ್ಮ, ಅವನು ಅವನು ತುಡುಗಿಲ್ಲ. ಮಾಡಿ ಹಾಕ್ತು ಬರೋಗು. ಹೋಗ್ಲ ಯಮ್ಮ. ಹೋಗಪ್ಪ. ಹೋಗ್ಲ ಯವ್ವ. ಹೌದು ಹೋಗು. ನೀ ಹೋಗೋಗಂತೀ, ನಾ ಎಲ್ಲಿಗೆ ಹೋಗ್ಲೇ. ಏಯ್, ಏನು ಸುದ್ದಿ ಆಗದಿಲ್ಲ ಹರಮರಡ್ಡಿ? ಹಾಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ಹೋಗಿ ಚಲೋ ಬಟ್ಟೆಗಳನ್ನ ಹಾಕೊಂಡ್ ಬರಗೋ. ಹೋಗ್ಲ ಅಮ್ಮ. ಹೋಗಪ್ಪ. ಹೋಗ್ಲ ಯವ್ವ. ಹೌದು ಹೋಗ್. ಹೌದು ಹೋಗ. ಹೇಗೆ ಹೇಗೆ ಹಾಕಿಕೊಳ್ಳದಪ್ಪ ಈ ಹೊಸ ಬಟ್ಟೆಯನ್ನು. ಏ, ಹಿಂಗಾಗಣ ಬೋಲೋ ರಾಯ್ ಮೋಯ್. ನಮ್ ತುಡುಗೆಲ್ಲ ಸಿಕ್ತಿರಪ್ಪ. ಲೇ ತುಡುಗ ಯಾಕಪ್ಪ ಮದ್ರ ಕಂಡಿ ಹುಡುಗ? ಏ, ಇದು ನನ್ನ ಚೆಲ್ಲೆ. ಏ, ನಿಂದಲ್ಲ ಮತ್ತೆ. ಹಾಗಾದ್ರೆ ಇದನ್ನೇಕೆ ಹಾಕಿಕೊಂಡು ಬಂದೆ? ಇವತ್ತು ಒಂದಾದನ್ನ ಕೊಡಪ್ಪ. ಇವತ್ತು ಒಂದಾದನ್ನ ಕೊಟ್ಟು ನೋಡು. ಇವತ್ ಒಂದೇ ದಿವಸ ಯಾಕೆ ಅಂತ? ಇವತ್ತು ನಂದು ಬಂದಾಯ್ತು ಗಬ್ರು. ನಿನ್ನದ್ ಏನು ಬಂದಿರ್ಬೋದು? ಏವೇಮಣ್ಣ, ನಿನ್ ಗೊತ್ತ ಇಲ್ಲನಪ್ಪ? ಗೊತ್ತೇ ಇಲ್ಲವಲ್ಲ ಮಾರಾಯ. ನಿನಗೇನು ಮಣ್ಣು ಗೊತ್ತ? ನೀ ಏನು ಮನೆಯಾಗಿರಾವೋ ಬಿಡಾವೋ ಮಣಿ ಸುತ್ತ ನಿನಗೇನು ಗೊತ್ತ? ನಿನ್ ವ್ಯವಹಾರ ಬೇಕಾದ ಊರ್ ಹೊರಗೆ ಮಂದಿ ಗುಡ್ಸ್ಲ. ಸೊಮ್ಮನೆ ಹೇಳಿಯೋ ಇಲ್ಲೋ? ಓ ಹೇಳಂದ್ಯಾ? ಹೇಳು ಹೇಳು. ನೋಡು ವೇಮಣ್ಣ, ಇವತ್ತ ನಂದು ಅಲ್ಲೋ ಸುಮ್ಮನೆ ಹೇಳ್ಬೋ ಇಲ್ಲೋ? ಓ ಹೇಳಂದ್ಯ? ಈ ಸಲ ಪಕ್ಕ ತಿಳ್ಕೋಬೇಕ. ಹೇಳು ಹೇಳು. ನೋಡು ವೇಮಣ್ಣ, ಇವತ್ತ ನಂದು ಹೇಳ್ತೋ. ನಿನ್ನ ಹೆಂಡತಿ ಬಂದರೆ ನನ್ನ ಚೆಲ್ಲ ಏಕೆ ಹಾಕಿಕೊಂಡು ಬಂದೆ? ಹೇಳಿದ್ರು ಬಿಡಂಗಿಲ್ಲ, ಹೇಳಲಿಕ್ಕೂ ಬಿಡಂಗಿಲ್ಲ. ಇಂಥರ ಅಂಟಿಕೊಂಡು ಯಾರು ಬೇಡ ಈಗ ಹಾಕನ್ನ? ಯಾಕೆ? ಅಮ್ಮ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರುವಳು. ಅಮ್ಮ ನೀನು ಗೊತ್ತು ನನ್ನ ಬಟ್ಟೆಯ ಬೆಲೆ. ಅಮ್ಮ ಹೇಳಿರುವಂತೆ ಅಮ್ಮ. ಅಲ್ಪ, ಏ ನೀವು ಅಬ್ಬನಪ್ಪ ಮನೆಯಾಗ ಚಲೋ ಚಲೋ ಅರಬೇಕು ಅಂತ ತಿರುಗಾಡ. ಹೌದು ನಾನೇ. ನೀ ದಿನ ತೊಟ್ಕೊಂಡು ತಿರುಗಾಡಿದ್ರ ನಮಗ ಒಂದಿನ ಬ್ಯಾಡ್ರಿಪ್ಪ. ಓಹೋಹೋ, ಅಲ್ಲೋ ಎಷ್ಟು ಚೆನ್ನಾಗಿದೆ ಎಲ್ಲ ಇವನ ಬೆರಳಲ್ಲಿ ಇರುವಂತ ಉಂಗರವು. ಇದನ್ನು ಹೇಗಾದರೂ ಮಾಡಿ ಎತ್ತಲೇಬೇಕು. ಭರಮಣ್ಣ, ಲೇ ಭರಮರಡ್ಡಿ, ಲೇ ಲೇ ಭರಮಣ್ಣ. ಅಣ್ಣ, ನಿನಗೆ ನನ್ನ ಶಲ್ಯ ಕೊಡುವೆನು. ವೇಮಣ್ಣ, ಈ ಶಲ್ಯ ನನಗೆ ಅತ್ಲಾಗೆ ಕೊಡುವೆ? ಹೌದು. ಹಾಗಾದರೆ ನನ್ನದೊಂದು ಮಾತು ಹೇಳಪ್ಪ. ಅದನ್ನು ನೀನು ಕೇಳುವಿಯ? ಕೇಳ್ತಲ್ಲ. ಹಾಗಾದ್ರೆ ನಿನ್ನ ಬೆರಳಲ್ಲಿ ಇರುವಂತಹ ಉಂಗರವನ್ನು ಕೊಡುವಿಯ? ಏನೂ ಕೊಡುವುದಿಲ್ಲವೇ. ಒಂದು ಸೊಟ್ಟ ಬಟ್ಟೆಗಾಗಿ ಉಂಗರವನ್ನೇ ಕೊಟ್ಟು ಹೋದನಲ್ಲ, ಇದನ್ನು ಐದು ನನ್ನ ಪ್ರಿಯರಿಗೆ ಕೊಡುವನು. ತಂಗಿ ಬಸಮ್ಮ. ಸಿದ್ಧ ಮಾಡಿರಿ. ಹಾ ಆಗಲಮ್ಮ. ಬನ್ನಿ ಬನ್ನಿ ಸೋಮರೆಡ್ಡಿ ಅವರೇ ಬನ್ನಿ. ಹೇಮರೆಡ್ಡಿ ಅವರೇ, ಸೋಮರೆಡ್ಡಿ ಅವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿರುವೆ. ಆಗಲಿ ರೆಡ್ಡಿ ಅವರೇ, ಒಳ್ಳೆಯದೈತಲ್ಲ, ಆಗಲಿ. ಇನ್ನು ಮುಂದೆ ನೀವೇ ಸರಿಯಾಗಿ ನೋಡಿಕೊಳ್ಳಿ ರೆಡ್ಡಿ ಅವರೇ. ಸೋಮರೆಡ್ಡಿ ಅವರೇ, ರೆಡ್ಡಿ ಅವರೇ, ನೀವು ಹೇಳುವುದು ಎಲ್ಲವೂ ನಿಜವಿದೆ, ಆದರೆ ಇದೇನು ರೆಡ್ಡಿ ಅವರೇ, ಆದರೆ ಎಂಬ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ. ಹಾಗೆ ನಿಲ್ಲ ರೆಡ್ಡಿ ಅವರೇ, ಮತ್ತೆ ನಿಲ್ಲ. ಇವರಿಗೆ ಸ್ವಲ್ಪ ಓಹೋ ಪದ್ಮಮ್ಮನವರಿಗೆ. ಹಾ ಹಾ, ಆಗಲಿ ರೆಡ್ಡಿ ಅವರೇ, ನಾನಾದರೂ ಹೇಳುತ್ತೇನೆ, ಆದರೆ ತಾವು ಕೂಡ. ಆಗಲಿ ಆಗಲಿ. ಮಗಳೇ ಮಲ್ಲಮ್ಮ, ಹಾಗೆ ನಿಂತಿವೆಯಲ್ಲಮ್ಮ, ನಿನ್ನ ಅತ್ತೆ ಅವರಿಗೆ ನಮಸ್ಕರಿಸಬೇಕು. ನಮಸ್ಕರಿಸು ತಾಯಿ. ಆಗಲಿ ಅಪ್ಪ. ಪದ್ಮಮ್ಮನವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿರುವೆ. ಅದನ್ನೆಲ್ಲ ನೋಡ್ಕೊಳ್ತೀರಪ್ಪ ಬರ್ಮಾ. ನೋಡಲಿ, ನಿನ್ನ ಮಾವನವರು ಬಂದಿರುವರು, ನಮಸ್ಕಾರ ಮಾಡಬೇಕು. ಮಾನು ಹೋಗು. ಯಾಕೋ ಅದು ಚಲೋ ಇಲ್ಲ. ಏನು ಇವನಿಗೆ ನಮಸ್ಕಾರ ಮಾಡ್ತಾರೇನು ಬರ್ಮಾ? ಇನ್ನು ಮುಂದೆ ನಿನ್ನ ಹೆಂಡತಿಯನ್ನು ಸರಿಯಾಗಿ ನೋಡಿಕೋ. ಅದನ್ಯಲ್ಲ ಅಮ್ಮನಿಗೆ ಹೇಳಿದ್ರಾಯ್ತು, ಅದನ್ಯಲ್ಲ ಅಮ್ಮನ ನೋಡ್ಕೊಂಬಳು ಮಾವಯ್ಯ. ಮಗಳೇ ಮಲ್ಲಮ್ಮ. ಅಪ್ಪ, ನಾನಿನ್ನು ಹೋಗಿ ಬರಲಿನಮ್ಮ. ಹೋಗಿ ಬರುವೇನಪ್ಪ? ಹೋಗಿ ಬರುವೇನಮ್ಮ, ಆದರೆ ನಿನಗಿನ್ನೊಂದು ಮಾತನ್ನು ಹೇಳಲು ಬಯಸುತ್ತೇನಮ್ಮ. ಹೇಳಪ್ಪ, ಅದಾವ ಮಾತು ಅಂತ ನನಗೆ ಹೇಳು. ಮಗಳೇ ಮಲ್ಲಮ್ಮ. ಅಪ್ಪ, ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ತರ ವಿಚಿತ್ರವಾಗಿ ತೋರುವುದಮ್ಮ. ಶಿವ ಶಿವ. ಅಧಿಕಾರದ ಮದದಲ್ಲಿ ಮೆರೆಯುವ ನಿನ್ನತ್ತೆ, ನಾಗಿನ ಸ್ವಭಾವದಂತೆ ನಿನ್ನ ನೆಗೆಯನ್ನರು, ಮತಿಹೀನ ನಿನ್ನ ಪತಿ, ಇಂಥ ಜನರ ಮಧ್ಯದಲ್ಲಿ ನಿನ್ನೋರ್ವನ್ನೇ ಬಿಟ್ಟು ಹೋಗಲು ನನ್ನ ಮನಸ್ಸು ಕಳವಳ ಪಡುತ್ತಿದೆ ಅಪ್ಪ, ಕಳವಳ ಪಡುತ್ತಿದೆ. ಮಲ್ಲೇಶ, ಇದೇನಪ್ಪ ಹೀಗೇಕೆ ಹೇಳುವೆ? ಅತ್ತೆ ನಗರ ಸೇವೆಯನ್ನು ಅವರ ತೊತ್ತಿನಂತೆಯೇ ಮಾಡಿ ಅವರಿಟ್ಟ ಆಜ್ಞೆ ನಾನು ಪಾಲಿಸುವೆನಪ್ಪ. ಅಪ್ಪ, ಮಗಳೇ, ಪತಿಯು ಮತಿಹೀನೇ ಆಗಲಿ ಅಥವಾ ಗತಿಹೀನೇ ಆಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನೋ ತಂದೆ. ಅದರಂತೆ ನಾನು ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನು ಪಡೆವೆನಪ್ಪ, ಪಡೆವೆನು. ಮಗಳೇ. ಅಪ್ಪ, ನಿನ್ನ ಗುಣಕ್ಕೆ ಎಣಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತ ಇಲ್ಲ ತಾಯಿ, ಚ್ಯುತ ಇಲ್ಲ. ಈ ಪ್ರಪಂಚದಲ್ಲಿ ಹತ್ತು ಮಂದಿ ಮಕ್ಕಳನ್ನು ಅಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲಮ್ಮ, ಬೆಲೆ ಇಲ್ಲ. ಮಲ್ಲೇಶ, ಮಲ್ಲಮ್ಮ ಎಂಬ ಈ ಮೂರು ಅಕ್ಷರಗಳು ಮೂರು ಲೋಕದಲ್ಲಿ ಎಲ್ಲರ ಹೃದಯದಲ್ಲಿ ಮಲ್ಲಿಗೆ ಸುವಾಸನೆಯಂತೆ ಹರಡಲೆಂದು ಶ್ರೀ ಮಲ್ಲಿಕಾರ್ಜುನನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳು. ಮಲ್ಲೇಶ, ಮಲ್ಲಿಕಾರ್ಜುನ. ಅಪ್ಪ, ಮಗಳೇ, ಶ್ರೀ ಮಲ್ಲಿಕಾರ್ಜುನ ದಯದಿಂದ ಅದೆಲ್ಲವೂ ತಾನಾಗಿ ಸರಿಯಾಗಿ ಹೋಗುದಪ್ಪ. ನೀನೇನು ಚಿಂತೆ ಮಾಡಬೇಡಪ್ಪ, ಮಾಡಬೇಡ. ಮಗಳೇ ಮಲ್ಲಮ್ಮ. ಅಪ್ಪ, ಹಾಗಾದರೆ ಹಾಗಾದರೆ ನಾನಿನ್ನು ಹೋಗಿ ಬರಲೇನಮ್ಮ. ಅಪ್ಪ, ಮಗು ಸ್ವಲ್ಪ ಸ್ವಲ್ಪ ಊಟವನ್ನಾದರೂ ಮಾಡಿಕೊಂಡು ಹೋಗಪ್ಪ. ಊಟ ಊಟ ಈಗಲೇ ಆಗಿ ಹೋಗಲಿಲ್ಲವೇನಪ್ಪ. ಅತ್ತಾರೆ ನಿನಗೆ ಈ ಕುತ್ತು ಬಿಡದು ಬಿಡದು. ನೀ ನೀ ನೀ ಯಾಕ ನನ್ನ ಕಾಲ ಬೀಳ್ತಿ ಸ್ವಾಮಿ? ನಾನು ತಮ್ಮ ದಾಸಿಯು. ದ್ವಾಸಿ? ಹಾಗಲ್ಲ ಸ್ವಾಮಿ, ತಮ್ಮ ಅರ್ಧಾಂಗಿನಿಯು. ನೀ ಅರ್ಧಾಂಗಿ, ನಾ ಪೂರ್ಣಾಂಗಿನ. ಏನ್ ಕೋಟ್ ಮಿಂಡಿ ಚಾಟು? ಹಾಗಲ್ಲ ನಾತ, ತಮ್ಮ ಚರಣ ಸೇವೆಯನ್ನು ಮಾಡುವಂತ ಹೆಂಡತಿಯು ನಾನು. ನೀ ಹೇಳುತ್ತೆ? ಹೌದು ಸ್ವಾಮಿ. ನೋಡಿ, ನೀನು ನಿಜವಾಗಿಯೂ ನನ್ನ ಹೇಳುತ್ತೆ? ಹೌದು ನಾತ. ಹಾಗಾದರೆ ನೀನು ಏನು ಮಾಡುವಿ ಸ್ವಾಮಿ? ತಾವು ಏನು ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಭಕ್ತಿ ಪೂರ್ವಕವಾಗಿ ಮಾಡುವುದೇ ನನ್ನ ಕರ್ತವ್ಯ ಸ್ವಾಮಿ. ಓಹೋ, ಹಾಗಿದ್ದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು. ಓಹೋ, ನಡೆಸ್ಕೋಬಹುದು ಸ್ವಾಮಿ. ಓಹೋ, ಹಾಗಾದರೆ ಅತ್ಲಾಗೆ ನೋಡು. ಎತ್ಲಾಗೆ ಸ್ವಾಮಿ? ಅತ್ಲಾಗೆ ಆಗ್ಲಿ. ಬೇಡೆ ಬೇಡೆ ಬೇಡೆ ಬೇಡೆ ಬೇಡೆ ಬೇಡೆ ಬೇಡೆ ಬೇಡೆ. ಎತ್ಲಾಗೆ ನೋಡು. ಎತ್ಲಾಗೆ ಸ್ವಾಮಿ? ಎತ್ಲಾಗೆ ನೋಡು. ಆಗ್ಲಿ. ಬಾಡು ಯಪ್ಪ, ಬಾಡು ಯಪ್ಪ, ಬಾಡು ಮಾರಯ್ಯ. ನೋಡಿ ಹೇಳಿ. ಅತ್ಲಾಗೆ ನೋಡಿದ್ದೀಯಲ್ಲ, ಯಾರನ್ನು ನೋಡಿದೆ? ಶಿವಶಿವ, ನನ್ನ ತಂದೆ ತಾಯಿಗಳು ನೋಡಿದೆ ಸ್ವಾಮಿ. ಮತ್ತೆ ಇತ್ಲಾಗೆ ನೋಡಿದೆಯಲ್ಲ, ಯಾರನ್ನು ನೋಡಿದೆ? ಎತ್ಲಾಗೆ ಸ್ವಾಮಿ? ಎತ್ಲಾಗೆ ನನ್ನ ದೇವರನ್ನು ನೋಡಿದೆ. ದೇವರು? ಹೌದು. ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆಯಾ ದೇವರು? ಇಲ್ಲಿಯೇ ಇದ್ದಾನೆ ಸ್ವಾಮಿ. ನನ್ನ ಪತಿಯ ರೂಪದಿದ್ದಾನೆ ಸ್ವಾಮಿ. ಪತಿ ರೂಪ? ಹೌದು. ನಾನೇ ನಿನ್ನ ಪತಿ? ಹೌದು ನಾತ. ಹಾಗಿದ್ದರೆ ನಾನೇ ದೇವರೇ? ತಾವೇ ದೇವರು. ಯಾವ ದೇವರೇ? ಏನ್ ಕರಿಯಪ್ಪ, ಏನ್ ಬೀರಪ್ಪ, ಏನ್ ಮರಮಪ್ಪ, ದೊಡ್ಡ ದೊಡ್ಡ ಹೊಟ್ಟವ್ರು ಬರಬೇಡ್ರು, ಗುಮ್ಮ ಗುಮ್ಮ ಪರ್ಯಾಣ ತರಬೇಡ್ರು, ದೊಡ್ಡ ದೊಡ್ಡ ಹೊಟ್ಟವ್ರು ಬರಬೇಡ್ರು, ಗುಮ್ಮ ಗುಮ್ಮ ಪರ್ಯಾಣ ತರಬೇಡ್ರು. ನೋಡಿ ಹೇಳಿ, ನಾನು ದೇವರ ಆದ ಮೇಲೆ ನನಗೆ ಕಾಯಿ ಬೋನವನ್ನು ತಂದು ಅರ್ಪಿಸುವಯ್ಯ ಸ್ವಾಮಿ. ಕಾಯಿ ಬೋನವನ್ನು ತಂದು ಅರ್ಪಿಸಿದಾಗ ಸ್ವೀಕರಿಸುವಂತ ಮೂಕ ದೇವರಲ್ಲ ನನ್ನ ಸ್ವಾಮಿ. ಹ್ಞೂ, ಮತ್ತೆ? ಪ್ರತ್ಯಕ್ಷವಾಗಿ ಮಾತನಾಡುವಂತಹ ಸಜೀವ ದೇವರು. ನೋಡೇ ಮಲ್ಲಿ, ನೀನು ಬಹು ಜಾಣೆ. ನನಗೀಗ ರೆಂಟಿ ಹೊಡೆದು ಹೊಡೆದು ಬಾಳ ಧನುವಾಗಿ ಬಿಟ್ಟೈತಿ ನೋಡೆ ಸ್ವಾಮಿ. ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ಅದಕ್ಕೆ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲಿ ಹಿಚ್ಚಕ್ತೀಯ ಮಲ್ಲಿದಾರ್ಜುನ. ಈಗ ನಾ ಏನಂದ ನೆವ್ವಾ ನಿನಗೆ ಒಮ್ಮೆ ಅಂದ್ರೆ ಏನಾಯ್ತು ಸ್ವಾಮಿ? ಹಾಗಿದ್ರೆ ಆಗ್ಲಿ ಆಗ್ಲಿ ಆಗ್ಲಿ ಆಗ್ಲಿ ಸ್ವಾಮಿ. ಯಾವ ಕಾಲ? ಈಗ ಬ್ಯಾಸಗಿ ಕಾಲ ಸ್ವಾಮಿ. ಹೀಗೇಕೆ ಮರೆ ಮಾಡಿದ್ರಿ? ನೋಡಿ, ನಿಮ್ಮಪ್ಪ ಕೊಟ್ಟಿದ್ನಲ್ಲಿ ಆ ಉಂಗುರ. ಯಾವಾಗ ಸ್ವಾಮಿ? ಆವಾಗ ಕೊಟ್ಟಿದ್ನಲ್ಲಿ ಆ ಉಂಗುರ. ಅದು ಏನಾಯ್ತು ಸ್ವಾಮಿ? ಅದನ್ನು ಒಬ್ಬರಿಗೆ ಕೊಟ್ಟು ಬಿಟ್ಟೆ, ಹೋದದ್ದು ಹೋಯ್ತು. ಮತ್ತನಾಗ ಉಂಗುರ. ಓಹೋ, ಅದಕ್ಕೇಕೆ? ತೆಗೆದುಕೊಳ್ಳಿ ಈ ಉಂಗುರವನ್ನು. ಮಲ್ಲಿಕಾರ್ಜುನಕ ಮಂಗಳ, ಅತ್ತಿ ಕಟ್ಟಿ ಮುಚ್ಚ ಮೂಲ ಮಲ್ಲಾಗ ಮಂಗಳ, ಅತ್ತಿ ಕಟ್ಟಿ ಮುಚ್ಚ ಮೂಲ ಮಲ್ಲಾಗ ಮಂಗಳ, ಗಂಗಮ್ಮ ಗವರಮ್ಮನ ಪಾದಾಕ ಮಂಗಳ, ಗಂಗಮ್ಮ ಗವರಮ್ಮನ ಪಾದಾಕ ಮಂಗಳ, ಬೆನ್ನಿಂದ ಬವರಮ್ಮನ ಪಾದಾಕ ಮಂಗಳ, ಬೆನ್ನಿಂದ ಬವರಮ್ಮನ ಪಾದಾಕ ಮಂಗಳ, ಬಂಗಾರ ಗುಡಿಯ ಬೋಳ ಮಲ್ಲಾಗ ಮಂಗಳ, ಬಂಗಾರ ಗುಡಿಯ ಬೋಳ ಮಲ್ಲಾಗ ಮಂಗಳ, ಸ್ವಾಮಿಗೆ ಮಂಗಳ, ಸ್ವಾಮಿಗೆ ಮಂಗಳ, ಗುರವಿಗೆ ಮಂಗಳ, ಗುರವಿಗೆ ಮಂಗಳ, ನಿಷ್ಕಳಂಕ ಚನ್ನ ಮಲ್ಲಿಕಾರ್ಜುನಕ ಮಂಗಳ, ನಿಷ್ಕಳಂಕ ಚನ್ನ ಮಲ್ಲಿಕಾರ್ಜುನಕ ಮಂಗಳ, ನಿಷ್ಕಳಂಕ ಚನ್ನ ಮಲ್ಲಿಕಾರ್ಜುನಕ ಮಂಗಳ, ನಿಷ್ಕಳಂಕ ಚನ್ನ ಮಲ್ಲಿಕಾರ್ಜುನಕ ಮಂಗಳ, ಶಿವಶಿವಗಿರಿ ಮೇಲೆ ಸಿದ್ದ ಮಹಾತ್ಮಲ್ಲಯ್ಯ, ಸರ್ ಮಹಾರಾಜ್ ಕೀ ಜಯ್, ಶ್ರೀ ಜಗತ್ ಗುರು ಪಂಚಾಚಾರ ಮಹಾರಾಜ್ ಕೀ ಜಯ್, ಜಯ ಮಂಗಲಂ, ಜಯ ನಮಃ ಪಾರ್ವತಿ ಶಿವರಾಮ ಮಹಾದೇವ. ಇದುವರೆಗೆ ದೊಡ್ಡಾಟ ಹೇಮರೆಡ್ಡಿ ಮಲ್ಲಮ್ಮ ಪತಿಭಕ್ತಿ ಸನ್ನಿವೇಶ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಜಮಖಂಡಿ ತಾಲೂಕು ಮದರಖಂಡಿಯ ಮನೋಹರ ಬಸಲಿಂಗಪ್ಪ ಮಾಳೇದ್ ಹಾಗೂ ಸಂಗಡಿಗರು. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿ ಧಾರವಾಡ. ನಾನು ಟೈಮ್ ಮಷೀನ್ ಹೊಂಟೆ, ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ, ಅಪ್ಪ ಅಪ್ಪ ಡೈನೋಸಾರ್. ತಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.